ಜಾಗರಿತೆ ಜಾಗೃತ ಅಂಡಜಾನ್ ಸ್ವೇದಜಾನ್ ವಾಪಿ ಜೀವಾನ್ ಪಶ್ಯತಿ ಯಾನ್ ಸದಾ ಜಾಗೃತ್ ಚಿತ್ತೇ ಕ್ಷಣೀಯಾಸ್ತಿ ನ ವಿದ್ಯಂತೆ ತತಃ ಪೃಥಕ್ ತಥಾ ತದೃಶ್ಯಮೇವೇದಂ ಜಾಗೃತಶ್ಚಿತ್ತಮಿಷ್ಯತೆ ಉಭೇಹ್ಯನ್ಯೋನ್ಯದೃಶ್ಯೇತೆ ಕಿಂ ತದಸ್ತೀತಿ ನೋಚ್ಯತೆ ಲಕ್ಷಣಾಶೂನ್ಯಮಭಯಂ ತತ್ ತನ್ಮತೇನೈವ ಗೃಹ್ಯತೆ ಲಕ್ಷಣಾಶೂನ್ಯಮುಭಯಂ ತನ್ಮತೇನೈವ ಗೃಹ್ಯತೆ ಯಥಾ ಸ್ವಪ್ನಮಯೋ ಜೀವಃ ಜಾಯತೆ ಮ್ರಿಯತೇಪಿ ಚ ತಥಾ ಜೀವಾ ಅಮಿಹಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ಮಾಯಾಮಯೋ ಜೀವಃ ಜಾಯತೆ ಮ್ರಿಯತೇಪಿ ಚ ತಥಾ ಜೀವಾ ಅಮಿಹಿ ಸರ್ವೇ ಭವಂತಿ ನ ಭವಂತಿ ಚ ಯಥಾ ನಿರ್ಮಿತಕೋ ಜೀವಃ ಜಾಯತೆ ಮ್ರಿಯತೇಪಿ ಚ ತಥಾ ಜೀವಾ ಅಮಿ ಸರ್ವೇ ಭವಂತಿ ನ ಭವಂತಿ ಚ. ಈ ಸರ್ಕಾರದಲ್ಲಿ ಒಂದು ಸೆಕ್ಷನ್ ಇದೆ, ಲ್ಯಾಂಡ್ ಆರ್ಮಿ ಒಳಗೆ ಒಂದು ಸೆಕ್ಷನ್ ಇದೆ. ಲ್ಯಾಂಡ್ ಆರ್ಮಿ ಅಂದರೆ ನೀವು ಬಾರ್ಡರ್ ಆರ್ಮಿ ಅಂತ ಅರ್ಥ ಮಾಡ್ಕೋಬಾರ್ದು. ಲ್ಯಾಂಡ್ ಆರ್ಮಿ ಅಂತಂದರೆ ಸಿವಿಲ್ ಜನರಿಗೆ ಅನುಕೂಲತೆಗಳನ್ನು ಮಾಡಿಕೊಡುವಂಥ ಬೆಟಾಲಿಯನ್, ಅದಕ್ಕೆ ಲ್ಯಾಂಡ್ ಆರ್ಮಿ ಅಂತ ಕರೀತಾರೆ. ಸೊ ಸಮಥಿಂಗ್ ಲೈಕ್ PW ಇದ್ದಂಗೆ. ಸೊ ಈ ಲ್ಯಾಂಡ್ ಆರ್ಮಿ ಒಳಗೆ ಅವರು ಏನು ಮಾಡ್ತಾರೆ, ನಿರ್ಮಿತಿ ಕೇಂದ್ರ ಅಂತ ಓದಿರ್ಬೇಕು ನೀವು ಅಲ್ಲೆಲ್ಲ ಬೋರ್ಡ್, ನಿರ್ಮಿತಿ ಕೇಂದ್ರ ಅಂತ ನೀವು ಓದಿರಲ್ಲ ಗೊತ್ತಿಲ್ಲ. ಇವೆ ಹೈವೇದು ಅಲ್ಲೆಲ್ಲ ಬೋರ್ಡ್ ಕಾಣಿಸ್ತಾವೆ ನಿಮಗೆ. ಹಿಂಗೆ ಹಾಕ್ಬಿಟ್ಟು ನಿರ್ಮಿತಿ ಕೇಂದ್ರ, ನಿರ್ಮಿತಿ ಕೇಂದ್ರ ಅಲ್ಲಿ ಕಾಸ್ಟ್ ವರ್ಕೌಟ್ ಆಗುವ ಹಂಗೆ ಡೋರ್ಸ್ ವಿಂಡೋಸ್ ಅದು ಎರಡು ಅದ. ಮತ್ತು ಅದರೊಳಗೆ ಇದು ನಿರ್ಮಿತಿ ಕೇಂದ್ರ, ಅದು ಇನ್ನೊಂದು ಬೇರೆ ಇನ್ನೊಂದು ಇದೆ. ಸೊ ಇಲ್ಲಿ ಆ ನಿರ್ಮಿತಿ ಶಬ್ದ ತಂದದ್ದಕ್ಕೆ ಹೇಳಿದೆ ನಿಮಗೆ. ನಿರ್ಮಿತ ನಿರ್ಮಿತಿಕೋ ನಿರ್ಮಿತಕೋ ಯಥಾ ನಿರ್ಮಿತಕೋ ಜೀವ ನಿರ್ಮಿತಕೋ ಜೀವ ಅಂತ ನೋಡೋಣ. ಯಥಾ ಸ್ವಪ್ನಮಯ ಜೀವ, ಸ್ವಪ್ನದಲ್ಲಿಯೇ ಜೀವ ಹುಟ್ಟುತ್ತಾನೆ ಸಾಯ್ತಾನೆ. ಸ್ವಪ್ನದಲ್ಲಿಯೇ ಎಲ್ಲ ಜೀವರಾಶಿಗಳು ನಮ್ಮ ಅನುಭವಕ್ಕೆ ಬರುವಂತಹ ಸ್ವಪ್ನ ಕ್ಷೇತ್ರದಲ್ಲಿದ್ದಂತಹ ಎಲ್ಲ ಜೀವರಾಶಿಗಳು, ಬಂಧುಗಳು ಬಾಂಧವರು, ಇಲ್ಲದೇ ಇರುವ ಹೆಂಡತಿ, ಇಲ್ಲದೇ ಇರುವ ಮಕ್ಕಳು, ಇಲ್ಲದೇ ಇರುವ ಮೊಮ್ಮಕ್ಕಳು, ಅವು ಹುಟ್ಟುತ್ತಾವೆ. ಆ ಹುಟ್ಟಿದ ಮೇಲೆ ಗೊತ್ತಾಗ್ತದೆ ನನ್ನ ಮಗ ಹಿಂಗೆ ಹುಟ್ಟುತ್ತಾನೆ ಅಂತೇಳಿ, ನನ್ನ ಮಗಳು ಹಿಂಗೆ ಹುಟ್ಟುತ್ತಾನೆ. ಸೊ ಹುಟ್ಟುತ್ತಾವಲ್ಲ, ಹುಟ್ಟಿದಂಥ ಅವೆಲ್ಲ ಮತ್ತೆ ಸಾಯ್ತಾವೆ. ಸೊ ಸ್ವಪ್ನದಲ್ಲಿ ಹುಟ್ಟಿದ ಯಾವ ಮಗುವಿನ ಬರ್ತ್ಡೇ ನೀವು ಆಚರಿಸ್ತೀರಿ? ಸ್ವಪ್ನದಲ್ಲಿ ಹುಟ್ಟಿದ ಮಗುವಿನ ಬರ್ತ್ಡೇ ಯಾರೂ ಆಚರಿಸೋದಿಲ್ಲ. ಇಲ್ಲ ಸ್ವಾಮೀಜಿ, ಬರ್ತ್ಡೇ ಆಚರಿಸೋಲ್ಲ, ಡೆತ್ ಡೇ ಆಚರಿಸ್ತೀವಿ. ಬರ್ತ್ಡೇನೇ ಆಚರಿಸೋದಿಲ್ಲ, ಇನ್ನು ಡೆತ್ ಡೇ ಏನು ಆಚರಿಸ್ತೀವಿ ನಾವು? ಸೊ ಇಟ್ಸ್ ಜಸ್ಟ್ ಮೀನಿಂಗ್ಲೆಸ್ ಟು ಸೇ ದ್ಯಾಟ್ ದೇರ್ ಇಸ್ ಅ ಬರ್ತ್. ಅಲ್ಲಿ ಹುಟ್ಟು ಅನ್ನೋದಿದೆ, ಸಾವು ಅನ್ನೋದಿದೆ ಅನ್ನುವುದು ಕನಸಿನಲ್ಲಿ ಎಷ್ಟು ಸುಳ್ಳೇ ಸುಳ್ಳು. ಸ್ಪಷ್ಟ ಆಗಬೇಕು. ಅದಕ್ಕಿಂತ ಸ್ಪಷ್ಟ ಏನಾಗಬೇಕು ಅಂದರೆ, ತಥಾ ಅಮಿ ಸರ್ವೇ ಜೀವಾಹ, ನಾವೆಲ್ಲರೂ ಬರ್ತಡೇ ಡೆತ್ಡೇ ಅಂತ ಏನು ಆಚರಿಸ್ಕೊಳಿಕತ್ತೀವಿ, ಸಾರಿ ಆಚರಿಸ್ತೀವಿ, ಸಾರಿ ಅಮಿ ಸರ್ವೇ ಜೀವಾಹ. ಏನು ನಾವೆಲ್ಲ ಇದ್ದೇವಿ, ನಮ್ಮ ನಮ್ಮ ಬರ್ತ್ಡೇ ಡೆತ್ಡೇಗಳನ್ನ ಆಚರಿಸೋದು ಹೋಗ್ತಾ ಇದ್ದೀವಿ. ನ ಭವಂತಿ ಭವಂತಿ ನ ಭವಂತಿ, ಅವು ಆಗೇ ಇಲ್ಲ ಮತ್ತು ಅವು ನಾಶವೂ ಆಗಿಲ್ಲ, ಆಗಿಲ್ಲ ಉಂಟಾಗಿಲ್ಲ, ನಾವು ಯಾರು ಉಂಟಾಗಿಲ್ಲ, ನಾವು ಯಾರು ನಾಶವೂ ಆಗೋದು. ಭವಂತಿ ನ ಭವಂತಿ, ಸರ್ವೇ ಭವಂತಿ ನ ಭವಂತಿ. ಏನು ಹೇಳ್ತೀರಿ ನೀವು, ನಾವು ಉಂಟಾಗಿಲ್ವಾ, ನಮ್ಗೆ ಜನ್ಮ ಇಲ್ವಾ? ಸ್ವಪ್ನದಲ್ಲಿ ಹೇಗೆ ಜನ್ಮ ಇದೆಯೋ ಹಾಗೆ ನಮ್ಗೆ ಜನ್ಮ ಇದೆ, ಸ್ವಪ್ನದಲ್ಲಿ ಹೇಗೆ ನಾವು ಇಲ್ಲವಾಗಿ ಹೋಗ್ತೀವೋ ಹಾಗೆ ನಾವು ಇಲ್ಲವ. ಒಂದು ಸ್ವಪ್ನದ ಉದಾಹರಣೆ, ಒಂದು ಮಾಯಾ ಉದಾಹರಣೆ, ಒಂದು ನಿರ್ಮಿತಿಕ ಉದಾಹರಣೆ. ಮೂರು ಶ್ಲೋಕ, ಮೂರು ಉದಾಹರಣೆಗಳು. ದೃಷ್ಟಾಂತ, ದ್ರಾಷ್ಟಾಂತ. ದ್ರಾಷ್ಟಾಂತ ಏನು? ನಮ್ಮ ಇರುವಿಕೆ, ನಮ್ಮ ಹುಟ್ಟಿ, ನಮ್ಮ ಜನ್ಮಿಸುವಿಕೆ ಸ್ವಪ್ನದಂತೆ, ಮಾಯೆಯಂತೆ, ನಿರ್ಮಿತಿಕದಂತೆ. ನಮ್ಮ ನಾಶ, ನಮ್ಮ ಸಾವು, ಹೌದು ಹೌದು ನಾವು ಸಾಯ್ತೀವಿ, ಸ್ವಪ್ನದಂತೆ ಸಾಯ್ತೀವಿ, ಮಾಯೆಯಂತೆ ಸಾಯ್ತೀವಿ, ನಿರ್ಮಿತಿಕದಂತೆ ಸಾಯ್ತೀವಿ. ಅಷ್ಟು ವಾಸ್ತವಿಕವಾಗಿ ನಾವು ಹುಟ್ಟೇ ಇಲ್ಲ, ನಾವು ಸಾಯುವಂಥ ಸಾಯುವಂಥ ಸ್ಥಿತಿ ನಮಗೆ ಬಂದಿಲ್ಲ. ಈ ನಿರ್ಮಿತಿಕ ಅಂದರೆ ಯಾವ ಶಬ್ದ ಹಾಕಿ ಹೇಳಿ ಅಂತ ವಿಚಾರ ಮಾಡ್ತಾ ಇದ್ದೀನಿ. ನಿರ್ಮಿತಿ ನಿರ್ಮಿತಕ ಅಂದರೆ ನಿರ್ಮಾಣ ಮಾಡಿದ. ಹಲವಾರು ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ನಿರ್ಮಿಸಿದ, ನಿರ್ಮಾಣಗೊಂಡ. ಅಲ್ಲಿ ನಿರ್ಮಾಣ ಆದರೂ ಕೂಡ ಅಲ್ಲಿ ಅವೇ ಪದಾರ್ಥಗಳಿವೆ, ನಾವು ಹೊಸದೇನೂ ಆಗಿಲ್ಲ. ನಿರ್ಮಿತಕ ಹೋಳಿಗೆ, ಹಾ ಒಂದು ನೋಡಿ, ಎಲ್ಲಿದೆ ಹೋಳಿಗೆ ತೋರಿಸಪ್ಪ? ಇಲ್ಲಿದೆ ನೋಡ್ರಿ, ಅದು ಹೂರ್ಣ. ಇಲ್ಲಿದೆ ನೋಡ್ರಿ, ಅದು ಕಣಕ. ಇಲ್ಲಿದೆ ನೋಡ್ರಿ, ಏನೇನು ತೋರಿಸ್ತೀವೋ ಅದು ಅವುಗಳದೇ ಅಂತ ಸ್ಥಾನವನ್ನು ಹೊಂದಿವೆ. ಏನು ಹುಟ್ಟಿದೆ, ಏನಾಗಿದೆ, ಏನೇ ಆಗಿದೆ, ಏನಾಗಿದೆ? ಸೊ ನಮ್ಮೆಲ್ಲರ ಹುಟ್ಟು ಹೋಳಿಗೆ ಹುಟ್ಟಿದಂತೆ. ನಮ್ಮೆಲ್ಲರ ನಾಶ ಹೋಳಿಗೆ ತಿಂದಂತೆ. ಎಲ್ಲಿದೆ ನಿರ್ಮಿತಕದೊಳಗ? ಅದೇ ನಿರ್ಮಿತಕ, ನಿರ್ಮಿತಕ ಜೀವ. ಜಾಯತೆ ಮರಿಯತೆ, ಹುಟ್ಟುತ್ತದೆ ಸಾಯ್ತದೆ, ಆದರೆ ಅದು ನಿರ್ಮಿತವಾಗಿದೆ. ನಿರ್ಮಿತವಾದದ್ದು ತನ್ನದೇ ಆದಂತಹ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿರೋದಿಲ್ಲ. ಮಾಯಿಕವಾದದ್ದು ತನ್ನದೇ ಆದ ಸ್ವತಂತ್ರವಾದ ಅಸ್ತಿತ್ವವನ್ನು ಹೊಂದಿರೋದಿಲ್ಲ. ಸ್ವಪ್ನದಲ್ಲಿ ಸ್ಪಷ್ಟ ಗೊತ್ತಿದೆ, ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿಲ್ಲ. ಸುಸ್ವಪ್ನದಲ್ಲಿ ಆನೆ ಬರ್ತದೆ, ಸ್ವಪ್ನದಲ್ಲಿ ಆನೆ ಹೋಗ್ತದೆ. ಬರೋದನ್ನು ಜನ್ಮ ಅಂತ ತಿಳ್ಕೊಳ್ರಿ, ಹೋಗೋದನ್ನು ಸಾವು ಅಂತ ತಿಳ್ಕೊಳ್ರಿ. ಆವಾಗ ಹೇಳ್ರಿ, ಆ ಸ್ವಪ್ನದ ಆನೆ ಏನು ಬಂತು ಅದು ಸತ್ಯವೇ? ಸ್ವಪ್ನದ ಆನೆ ಏನು ಹೋಯಿತು ಅದು ಸತ್ಯವೇ? ಇಲ್ಲ, ಬಂದಂತೆ ಇದ್ದಂತೆ ಹೋದಂತೆ. ನಾನು ಅಮೀ ಸರ್ವೇ, ನಾವೆಲ್ಲ ಹುಟ್ಟಿದಂತೆ ಇದ್ದಂತೆ ಹೋದಂತೆ. ನಿರ್ಮಿತಿಕ, ಹುಟ್ಟಿದಂತೆ ಇದ್ದಂತೆ ಹೋದಂತೆ. ಆ ಕ್ಷಣಕ್ಕೆ ಹಾ ಹಾ ಹಾ ಹಾ ಹೋಳಿಗೆ ಏನು ರುಚಿಯಾಗಿದೆಯಲ್ಲ, ಹುಟ್ಟುವಿಕೆ ಇರುವಿಕೆ ಓಕೆ ಮುಗೀತು. ಇತ್ತೀನಿ ಸಿ ಬಾತೆ 319 ಭಾಷ್ಯ. ಮಾಯಾಮಯ ಮಾಯಾವಿನಾಕೃತ ನಿರ್ಮಿತಕ ಮಂತ್ರ ಔಷಧ್ಯಾದಿಭಿಃ ನಿಷ್ಪಾದಿತಃ. ಎರಡು ಕೊಟ್ಟಾರ ನೋಡ್ರಿ, ಮೂರು ಸ್ವಪ್ನ ಮಾಯಾನು ಕೊಟ್ಟಾರ, ಅದನ್ನ ನೋಡೋಣಂತೆ. ಮಾಯಾಮಯ ಐಂದ್ರಜಾಲಿಕ, ನೀವು ಮಾಯಾಮಯ ಅಂದಾಗ ಅಥವಾ ಮಾಯಾ ಶಬ್ದ ಅಂದಾಗ ಜಾದೂಗಾರ ಅನ್ನೋ ಉದಾಹರಣೆ ಕೊಡ್ಬಾರ್ದು, ಆ ಶಬ್ದ ಉಪಯೋಗ ಮಾಡ್ಬೋದು. ಜಾದೂಗಾರ ಕುಡ್ ಬಿ ಈವನ್ ಕೈಚಳಕನೂ ಆಗ್ಬೋದು, ಆದರೆ ಐಂದ್ರಜಾಲಿಕ ಇದೊಂದು ವಿದ್ಯ. ಈ ವಿದ್ಯೆಯಲ್ಲಿ ಏನಾಗ್ತದೆ, ಎಲ್ಲರ ಮನಸ್ಸು ಬುದ್ಧಿಗಳು ಬ್ರೈನ್ ವಾಶ್ ಆಗ್ಬಿಡ್ತವೆ. ಹಾಂ, ವಶ ಏನು ಅಂತಾರ ಕನ್ನಡದಾಗೆ, ಹಾಂ ಸಂಮೋಹನ ವಿದ್ಯೆ. ವಶೀಕರಣ. ನಿಮ್ಮಲ್ಲಿ ನಿಮ್ಮ ಮರಾಠಿ ಶಾಲೆಗೆ ಒಬ್ರು ಬಂದಿದ್ದರು, ನೆನಪದೇನು? ಮರಾಠಿ ಶಾಲೆ ಜಾದೂಗಾರನ ಕರೆಸಿದ್ರಿ. ಹಾಂ, ಅಲ್ಲಿ ಎದುರಿಗೊಂದು ಹೋಟೆಲ್ ಇತ್ತಲ್ಲ, ಆನಂದ ಭವನ ಏನು? ಹಾಂ, ಆನಂದ ಭವನ. ಅಲ್ಲಿ ಹೋಗಿ ಕಾಫಿ ತಿಂಡಿ ಏನೋ ತರಿಸಿ ಎಲ್ಲ ಮಾಡಿ ಬಿಲ್ ಕೊಡುವಾಗ ಕಳಿಸ್ಬಿಡ್ರಂಗೆ. ಹಾಂ, ಅವ ಏನು ಮಾಡ್ದ, ನೋಡಿ ನೋಡಿ ಎಲ್ಲ ಬರ್ತಾ ಇದ್ದಾರೆ, ಯಾರ ಮೇಲೂ ಬಟ್ಟೆನೇ ಇಲ್ಲ. ಅವ ಏನು ಹೇಳ್ತಾನೆ ಅದನ್ನು ನಾವು ಕಾಣ್ತೀವಿ. ಯಾಕೆ ನಮ್ಮನ್ನೆಲ್ಲ ಅವನು ತನ್ನ ವರ್ಷದ ತೊಗೊಂಡಿದ್ದ, ಹಿಂಗೆ ಒಂದು ಎರಡು ಮೂರು ಮಾಡಿ ತೋರಿಸಿದ, ಬಿಲ್ ಕೊಟ್ಟೇ ಇಲ್ಲ ಆನಂದ್ ಭವನದೊಳಗೆ. ಅವ್ ಪೇಪರ್ ತಿನ್ನು ಏನ ಕೊಟ್ಟಾನೆ, ಓಹೋ ಇಷ್ಟು ಬಿಲ್ ಆಯಿತು, ಹಾಂ ಕೊಡ್ರಿ ಹಂಗಾರೆ ಬಿಲ್. ಬಿಲ್ ಕೊಡ್ರಿ ಅಂದ್ಕೊಳ್ಳಿ, ಮತ್ತೆ ಪೇಪರ್ ತುಂಡ. ಏನು ಪೇಪರ್ ತುಂಡು? ಅವ್ರ ರೂಪಾಯಿ ಎಲ್ಲ ಅವ ಒಳಗೆ ಟಾಮಲ್ ತಗದು ನೋಡ್ತಾನೆ, ಓ ಪೇಪರ್ ತುಂಡು ಎರಡು, ಮತ್ತೊಂದು ಹಿಂಗೆ ಮೂರನೇದು, ಒಟ್ಟು ಮೂರು ಮಾಡ್ದವ ಆನ್ ಸ್ಪಾಟ್ ಮೂರು ಮಾಡ್ದವ. ನಾ ಇದ್ದೆ ಅವಾಗ, ಅದಕ್ಕೆ ನೆನಪದ. ಇದು ಯಾರು? ಐಂದ್ರಜಾಲಿಕ ಜಾದುಗಾರ. ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದರ ಈ ಸರ್ಕಾರಿ ಇವರೆಲ್ಲ ಜಾದೂಗಾರ. ಒಂದು ಭಾಗದಲ್ಲಿ ಅವನು ಸಂಮೋಹನ ವಿದ್ಯಾನು ಕಲ್ತಿದ್ದ, ಕಲ್ತಾನೆ. ಸರ್ಕಾರ ಇಲ್ಲ, ಅವನ ಮಗ ಇದ್ದಾನೆ. ಓಕೆ, ಸೊ ಮಾಯಾಮಯ ಜೀವ ಜಾಯತೆ ಮ್ರಿಯತೆ. ಆ ಮನುಷ್ಯನು ಹುಟ್ಟುತ್ತಾನೆ ಇರ್ತಾನೆ, ಹೇಗೋ ಹೇಗೋ ಅಂದಾಗ ನಾವು ತಿಳ್ಕೋಬೇಕು. ಅದು ಐಂದ್ರಜಾಲಿಕನ ಹುಟ್ಟು, ಐಂದ್ರಜಾಲಿಕನ ಕೈಚಳಕ, ಐಂದ್ರಜಾಲಿಕ ವಿದ್ಯಾ, ಸಂಮೋಹನ ವಿದ್ಯಾ ಅಂತ ನಾವು ತಿಳ್ಕೋಬೇಕೇ ವಿನಃ ಏನಾಯಿತು ಮಾಯಿಂದ ಹುಟ್ಟಿದ್ರೆ ಅಂತ ಹುಟ್ಟೇನೋ ಇಲ್ಲೋ ಇಲ್ಲ, ಅದು ಅದು ಹುಟ್ಟು ಹುಟ್ಟು ಅಂತ ಆಗೋದಿಲ್ಲ, ಆ ಸಾವು ಸಾವು ಅಂತಲೂ ಆಗೋದಿಲ್ಲ. ಇವರು ಏನು ಮಾಡ್ತಾರೆ, ಫುಟ್ಪಾತ್ ಮೇಲೆ ಮಲಗಿಸಿ ಮೇಲೆ ಒಂದು ಬ್ಲ್ಯಾಂಕೆಟ್ ಹಚ್ಚಿಬಿಡ್ತಾರೆ. ನಾ ಏನು ಹೇಳ್ತಾ ಇದ್ದೇನೆ ಕೇಳಿಸ್ತದೇನಾ? ಹಾ, ಇಲ್ಲಿ ಯಾರ್ಯಾರು ಬಂದಾರೆಲ್ಲ ಗೊತ್ತಾಗ್ತದೇನಾ? ಹಾ ಅಂತ ಒಳಗೆ ಹೇಳ್ತಿರ್ತಾನೆ. ಏನಪ್ಪದೇನು ನಿಮಗೆ? ಹಾಂ, ಹಾ ಹಾ ಅಂತಿರ್ತಾನೆ. ಹ್ಞೂ, ಅವ್ರ ಜೇಬಿನಾಗ ಎಷ್ಟು ರೂಪಾಯಿ ಅದು ಹೇಳು. 10 ರೂಪಾಯಿ ಹಾ ಅಂತಾನ. ಹಿಂಗೆ ಎಲ್ಲ ಸಂಮೋಹನ ವಿದ್ಯೆ. ಅದಕ್ಕೇನು ಅಮೇರಿಕ ಬೇಕಾಗಿಲ್ಲ, ಇದನ್ನು ಇಲ್ಲಿದೆ ಅಲ್ಲಿ ತೊಗೊಂಡೋಗ್ಯಾರು. ಸಂಮೋಹನ ವಿದ್ಯೆ, ಹಗ್ಗ ಹಾವು ಆಟಗಾರರು ಅಂತ, ಸ್ನೇಕ್ ಆ್ಯಂಡ್ ರೋಪ್, ರೋಪ್ ಸ್ನೇಕ್ ಏನೇ ಹೇಳ ರೋಪ್ ಸ್ನೇಕ್ ರೋಪ್ ಸ್ನೇಕ್ ಹೇಳ್ತಾರೆ. ಮಾಯಾಮಯ ಮಾಯಾವಿನ ಯಹ ಕೃತ ಮಾಯಾವಿಯಿಂದ ನಿರ್ಮಿಸಲ್ಪಟ್ಟಂಥದ್ದು. ಮಾಯಾವಿ ಅಂದರೆ ಯಾರು? ಐಂದ್ರಜಾಲಿಕ ಸಂಮೋಹನ ವಿದ್ಯಾ ನಿರ್ಮಿತಕಃ. ಇದು ಎರಡನೇದ್ದು ನಿರ್ಮಿತಕಃ. ಮಂತ್ರ ಔಷಧಿ ಆದಿಭಿ ಆದಿಭಿ ನಿಷ್ಪಾದಿತ. ಮಂತ್ರ ಔಷಧಿ ಆದಿಭಿ ನಿಷ್ಪಾದಿತ. ಇದು ಉಂಟು ಮಾಡಲಾಗಿದೆ. ಯಾವುದನ್ನು ಉಂಟು ಮಾಡಲಾಗಿದೆ? ಮಂತ್ರ ಔಷಧಿ. ವನಸ್ಪತಿಗಳದ್ದು ಗೊಂಬಿ ಮಾಡೋದು, ಮಂತ್ರ ಹೇಳೋದಕ್ಕೆ ಜೀವ ಹಾಕೋದು, ಇದೊಂದು ವಿದ್ಯೆ. ಗೊತ್ತಲ್ಲ, ಮಂತ್ರ ಔಷಧಿ ಆದಿಭಿ ನಿಷ್ಪಾದಿತ. ಅದು ಹುಟ್ಟು ನಿಜವಾದ ಹುಟ್ಟು ಅಲ್ಲ. ಹಾಗೆ ನಮ್ಮ ಹುಟ್ಟು ಕೂಡ ನಿಜವಾದ ಹುಟ್ಟು ಅಲ್ಲ. ಇನ್ನು ಮೂರನೇದ್ದು ಸ್ವಪ್ನ ಮಾಯಾ ನಿರ್ಮಿತಕಃ. ಸ್ವಪ್ನ ಮಾಯಾ ನಿರ್ಮಿತಕಃ ಅಂಡಜಾದಯ. ಅಂದರೆ ಸ್ವಪ್ನ ಕಾಮ ಮಾಯಾ ಕಾಮ ನಿರ್ಮಿತಕಃ ಏನು? ಅಂಡಜ ಆದಯ ಜೀವಾಹ. ಅಂಡಜ ಶ್ವೇತಜ ಇತ್ಯಾದಿ ಎಲ್ಲ ಜೀವರಾಶಿಗಳು ಯಥಾ ಏನು ಸ್ವಪ್ನ ಜೀವಾ ಜಾಯಂತೆ ಮ್ರಿಯಂತೆ. ಮಾಯಾ ಜೀವಾ ಜಾಯಂತೆ ಮ್ರಿಯಂತೆ. ನಿರ್ಮಿತಕಃ ಜಾಯಂತೆ ಮ್ರಿಯಂತೆ. ಎಲ್ಲದಕ್ಕೂ ಸೇರಿಸ್ಕೋಬೇಕು, ಅರ್ಥ ಆಯ್ತಲ್ಲ. ತಥಾ ಮನುಷ್ಯಾದಿ ಲಕ್ಷಣ ಅವಿದ್ಯಮಾನ ಇವ ಚಿತ್ತ ವಿಕಲ್ಪನ ಮಾತ್ರ ಇತ್ಯರ್ಥ. ಅದೇ ಪ್ರಕಾರ ಎಲ್ಲ ಮನುಷ್ಯರು ಅಮಿ ಜೀವಾ ಅಂದ್ರೇನು? ಅಮಿ ಸರ್ವೇ ಜೀವಾ ಅಂದರೆ ನಾವೆಲ್ಲ ಜೀವರಾಶಿಗಳು ಮನುಷ್ಯರು ಅಂತ ಹೇಳಿದ್ದೀವಿ. ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಅವಿದ್ಯಮಾನ ಚಿತ್ತ ವಿಕಲ್ಪನ ಮಾತ್ರ. ಹಾಗೆಯೇ ಎಲ್ಲ ಜೀವರಾಶಿಗಳು ನಾವೆಲ್ಲ ವಾಸ್ತವಿಕವಾಗಿ ನಾವು ಯಾರೂ ಇಲ್ಲವೇ ಇಲ್ಲ. ಅವಿದ್ಯಮಾನ ವಿದ್ಯಮಾನ ಅಂದರೆ ಇರುವವರು, ಅವಿದ್ಯಮಾನ ಅಂದರೆ ಇಲ್ಲದಿರುವವರು. ನಾವು ಯಾರು ಕೂಡ ಇಲ್ಲವೇ ಇಲ್ಲ. ಅವಿದ್ಯಮಾನ ಇವ ಹೇ ಇದ್ದಂಗೆ ಅವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಇಲ್ಲ ಅಂತಿರಲ್ಲ. ಚಿತ್ತ ವಿಕಲ್ಪನ ಮಾತ್ರ. ಮಾತುಗಳು ಹುಟ್ಟ್ಯಾವ, ಮಾತುಗಳು ಹೊರಬಂದಾವ, ಇವ್ರ ಮಾತು ಹುಟ್ಟ್ಯಾವ ಹೊರಬಂದಾವ. ಇವು ಹುಟ್ಟಕ್ಕೆ ಮುಂಚೆಲ್ಲಿದ್ವು ಚಿತ್ತದಲ್ಲಿದ್ದು ಅಲಾತ ಸ್ಪಂದನ. ಆ ಶ್ಲೋಕದ ಬಂದದ್ದು ನೋಡು, ಅಲಾತ ಸ್ಪಂದನ. ಉರಿಯುವ ಕೊಳ್ಳಿ ವರ್ತುಳ ಆದಂತೆ, ರೇಖೆ ಆದಂತೆ, ಅನೇಕ ರೂಪಗಳನ್ನು ಧರಿಸಿದಂತೆ, ಅಲ್ಲಿ ಇರೋದೆಲ್ಲ ಏನು? ಒಂದೊಂದು ಅಂಗದಲ್ಲಿಯೂ ಕೂಡ ಅಲ್ಲಿರೋದು ಉರಿಯುವ ಕೊಳ್ಳಿ ಅಷ್ಟೇ. ಆದರೂ ಕೂಡ ವರ್ತುಳ ಇದ್ದಂತೆ ತೋರ್ತದೆ. ಹಾಗರೆ ಅದೇನು ಇರುವಿಕೆ? ಚಿತ್ತ ವಿಕಲ್ಪನಾ ಮಾತ್ರ. ಅವೆಲ್ಲವೂ ಕೂಡ ಚಿತ್ತದ ಹೊಯ್ದಾಟಗಳಷ್ಟೇ ವಿನಃ ಚಿತ್ತವಾದರೂ ಹೊಯ್ದಾಡ್ತಾ ಇದೆಯೋ ಇಲ್ಲೋ? ಚಿತ್ತವು ಹೊಯ್ದಾಡ್ತಾ ಇದೆಯಲ್ಲೋ, ಹಾಗೆ ನಿಮ್ಮ ಚೈತನ್ಯವು ಹೊಯ್ದಾಡ್ತಾ ಇದೆ ಅಂತಾಯ್ತಲ್ಲೋ. ಅದಕ್ಕೆ ಅವ್ರು ಹಿಂದಕ್ಕೆ ಒಂದು ಶ್ಲೋಕ ತೊಗೊಂಡಾರೆ. ಏನು? ಚಿತ್ತ ಇದು ಒಂದು ಕರಣ ಮಾತ್ರ, ಒಂದು ಉಪಕರಣ ಮಾತ್ರ. ಅಜ್ಞಾನದಿಂದಾಗಿ ಆ ಉಪಕರಣದಲ್ಲಿ ಅಸೋಸಿಯೇಟ್ ಆದವನು ಅವನು ಏನಾಗ್ತಾನೆ? ಜೀವಾತ್ಮ ಆಗ್ತಾನೆ. ಹಾಗಾದ್ರೆ ಹೊಯ್ದಾಡಿದ್ದಾರು ಜೀವಾತ್ಮ. ಜೀವಾತ್ಮನ ಹೊಯ್ದಾಟ ಯಾರ ಮೇಲೆ ಡಿಪೆಂಡ್ ಇದೆ? ಅದು ಅಂತಃಕರಣದ ಹೊಯ್ದಾಟ. ಅಂತಃಕರಣದ ಹೊಯ್ದಾಟ ಜೀವಾತ್ಮನ, ಜೀವಾತ್ಮ ಹೊಯ್ದಾಟ ಅಂತಃಕರಣ ಮೇಲೆ. ಹೀಗೆ ಈ ಹೊಯ್ದಾಟವು ಹುಟ್ಟು ಸಾವು ಅನಿಸಿಕೊಂಡಿದೆ ವಿನಃ ವಾಸ್ತವಿಕವಾಗಿ ಅಲ್ಲಿ ಯಾವುದು ಜನ್ಮವಾಗಿಲ್ಲ, ಯಾವುದು ಮರಣವಾಗಿಲ್ಲ, ಸೃಷ್ಟಿನೇ ಆಗಿರಲ್ಲ, ಸೃಷ್ಟಿಯು ಹೋಗಬೇಕಾಗಿಲ್ಲ. ಸೃಷ್ಟಿ ಆಗಿಲ್ಲ ಅಂದಾಗ ಏನು ಅಸಮಾಧಾನ ಆಗಿರ್ತದೆ, ಆ ಸೃಷ್ಟಿ ಹೋಗ್ಬೇಕಾಗಿಲ್ಲ ಅಂದಾಗ ಓಹೋ ಹಾಗರ ಇಲ್ಲೇ ಹೀಗೆ ಇರ್ತದೆ ಸಮಾಧಾನ. ಈ ಅಸಮಾಧಾನ ಈ ಸಮಾಧಾನ ಕೂಡ ಏನು, ಜೀವ ಹುಟ್ಟಿದಂತೆ ಜೀವ ನಾಶವಾದಂತೆ. ನ ಕಶ್ಚಿತ್ ಜಾಯತೆ ಜೀವ ಸಂಭವ ಅಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ ನ ಕಶ್ಚಿತ್ ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ನ ಜಾಯತೆ. ಜೀವ ಕಶ್ಚಿತ್ ನ ಜಾಯತೆ, ಕಶ್ಚಿತ್ ಜೀವ ನ ಜಾಯತೆ, ಯಾವ ಜೀವವೂ ಹುಟ್ಟೇ ಇಲ್ಲ. ದೊಡ್ಡ ಬಾಂಬ್ ಇದು, ಯಾವ ಜೀವವೂ ಹುಟ್ಟಿಲ್ಲ. ನ ಕಶ್ಚಿತ್ ಜೀವ ಜಾಯತೆ, ಅಸ್ಯ ಸಂಭವ ನ ವಿದ್ಯತೆ. ಇದು ಹುಟ್ಟಲಿಕ್ಕೆ ಯಾವ ಕಾರಣವೂ ಇಲ್ಲ. ಈ ತತ್ ಎರಡು ತಕ್ಕಾಗ ಬಂದಲ್ಲಿ ಈ ತತ್ ಉತ್ತಮ ಏತತ್ತತ್ ಉತ್ತಮಂ ಸತ್ಯಂ, ಇದೇ ಆ ಅತ್ಯಂತ ಶ್ರೇಷ್ಠವಾದ ಸತ್ಯ. ಏನು ಸತ್ಯ ಹೇಳ್ರಿ? ಹಾಂ, ಯಾವುದು ಹುಟ್ಟೇ ಇಲ್ಲ. ಯತ್ರ ಕಿಂಚಿತ್ ನ ಜಾಯತೆ, ಎಲ್ಲಿ ಏನು ಹುಟ್ಟೇ ಇಲ್ಲ ಅನ್ನೋದು ಇದೇ ಆ ಸತ್ಯ. ಅದು ಅಂತಿಮ ಸತ್ಯ. ಹುಟ್ಟೇ ಇಲ್ಲ, ಸೃಷ್ಟಿ ಆಗೇ ಇಲ್ಲ. ಎಂಥ ದೊಡ್ಡ ವಿಷಯ, ಎಂಥ ಗಂಭೀರವಾದ ವಿಷಯ. ನಿರ್ಮಿತಕಃ ಪಟಾಕಿ, ಏನೇನು ಹಾಕಿದ್ರು, ಏನೇನು ಔಷಧಗಳನ್ನು ಹಾಕಿ ಪಟಾಕಿ ನಿರ್ಮಾಣ ಮಾಡಿ, ಅವು ಏನೇನು ಔಷಧ ಹಾಕಿದ್ರು ಅವೆಲ್ಲ ಅವುಗಳ ಧರ್ಮ. ಸೊ ಪಟಾಕಿ, ಒಂದು ಪಟಾಕಿಯೊಳಗೆ ಅಷ್ಟು ಧರ್ಮಗಳು ಇದ್ದಾವೆ. ಆಮೇಲೆ ಅದನ್ನು ತಂದು ಸುಡ್ತೀವಿ, ಅದು ಹೂಗಳನ್ನು ಸಿಡಿಸ್ತದೋ ಅಥವಾ ಶಬ್ದವನ್ನು ಮಾಡ್ತದೋ. ಹಾ, ಎಷ್ಟು ಜೋರಾಗಿ ಶಬ್ದ ಮಾಡ್ತಾವು ಅಂತ ಒಂದು ಸಲ ಹೇಳ್ತೀವಿ. ಎಷ್ಟು ಚೆಂದಾಗಿ ಹೂವನ್ನು ಕೊಡ್ತದೆ ಅಂತ ಒಂದು ಸಲ ಹೇಳ್ತೀವಿ. ಅಲ್ಲಿ ಹೂ ಕೊಟ್ಟದನ್ನು ಹೋಗಿ ಹಿಡ್ಕೋ ಹಂಗಾರೆ, ಹೂ ಕೊಟ್ಟದನ್ನು ಹೋಗಿ ಹಿಡ್ಕೋ, ಆ ಹೂ ಹಿಡ್ಕೊಳಿ ಬರೋದಿಲ್ಲ. ಯಾಕದು ಕೊಟ್ಟಿಲ್ಲ, ಏ ಆಯ್ತಲ್ಲ, ಅದು ಔಷಧ. ಅವು ಏನು, ರಂಜಕ, ಡಮ್ ಡುಮ್ ಪಟಾಕಿಯೊಳಗೆ ಏನು ಹಾಕ್ತಾರೆ, ಫಾಸ್ಫರ್ಸ್ ಸ್ವರೂಪ, ಮತ್ತೆ ಗಂಧಕ, ಮತ್ತೆ ಹಾ ಗಂಧಕ. ಏನು ಹೇಳಿದ್ರಿ, ಸ್ವರೂಪ ಸ್ವರೂಪ, ಗಂಧಕಕ್ಕೆ ಸ್ವರೂಪ ಅನ್ನಂಗಿಲ್ಲ, ಗಂಧಕ ಬೇರೆ ಸ್ವರೂಪ. ಹಾಂ, ಸ್ವರೂಪ. ಆಮೇಲೆ ಅವು ಬೆಳಕು ಕೊಡ್ತಾವಲ್ಲ, ಅದ್ರೊಳಗೆ ಏನು ಹಾಕಿರ್ತಾರೆ, ಪೊಟ್ಯಾಸಿಯಮ್ ಒಂದು, ಹಾಸ್ಪಿಟ್ ಗಿಸ್ಪಿಟ್ ಹಿಂಗಿಲ್ಲ, ಅಷ್ಟೇ ಕೆಮಿಕಲ್ಸ್ ಇರೋದು. ಇಡ್ಲಿ ಪುಡಿ, ಆ ಮಿರ್ಚಿ ಮಾಡ್ತಿದ್ವಲ್ಲ ನಮ್ಮನೆಗೆ, ನಾವು ಮಾಡ್ತಿದ್ವಿ ಪಟಾಕಿಗಳನ್ನು. ಒಂದು ಒಂದು 15 ದಿವಸ ಮುಂಚೆನೆ ಮಾಡ್ಕೊಬಿಡೋದು ಎಲ್ಲ ಪಟಾಕಿ. ಹಾಂ, ಇವರು ಸೂಪರ್ವಿಷನ್ ಮಿರ್ಚಿ ಏ ಸಿಗುದ್ರ ಮಾರ್ಕೆಟ್ನಾಗ ಮಿರ್ಚಿ ಅಂತ ಬರ್ತಿದ್ವು ಅಗ್ರಿ ಹಿಂಗೆ ಮಿರ್ಚಿ ಹಂಗೆ ಇರ್ತಿದ್ವು ಅದು ತುಂಬ ಇರ್ತಿತ್ತು ಅದು ತುಂಬ ಹಿಡಿಯೋದು ಹಿಂಗೆ ಬೆಂಕಿ ಹಚ್ಚೋದು ಸುರ್ರ ಮಿರ್ಚಿ ಬಾಣ ನಾವು ಮಾಡ್ತಿದ್ರು ನೋಡಿ ನಾವು ಏನು ಮಿರ್ಚಿ ಮಾಡೋದು ಅದಕ್ಕೆ ಕಡ್ಡಿ ಕಟ್ಬಿಟ್ರೆ ಬಾಣ ಹಂಗೆ ಅಷ್ಟೇ ಇರೋದದು ನಿರ್ಮಿತ ಕಹ ಕೆಮಿಕಲಿ ಔಷಧಿಗಳಿಂದ ಯಾವುದು ತಯಾರಿಸಲ್ಪಟ್ಟಿದೆಯೋ ಅದು ಉಂಟಾಗಿದೆಯಾ ಏನಿಲ್ಲ ಉಂಟಾಗಿದೆ ಆ ಮಿರ್ಚಿ ಬಿಡಿಸಿ ನೋಡು ಅದರೊಳಗೆಲ್ಲ ಏನಿದೆ ಪೊಟ್ಯಾಸಿಯಮ್ ಇದ್ಲಿ ಪುಡಿ ಅವೆಲ್ಲ ಇದೆ ಹೋಗಲಿ ಆ ಬಾಂಬ್ ಬಿಡಿಸಿ ನೋಡೋದ್ರೊಳಗೆ ಏನಿದೆ ದಾರ ಹಗ್ಗ ಒಳಗೊಂದಿಷ್ಟು ರಂಜಕ ಫಾಸ್ಫರಸ್ ರಂಜಕ ಗಂಧಕ ಎಲ್ಲ ಒಂದೇ ಹಳದಿ ಬಣ್ಣದಿರ್ತದೆ ಗಂಧಕ ಹಸಿರು ಹಸಿರು ಬಣ್ಣ ಹಾಕು ಹಳದಿ ಇರ್ತದೆ ಬೇರೆ ಬೇರೆ ಕಲರ್ ಇರ್ತಾವ ನಂಗೆ ಗೊತ್ತಿಲ್ಲ ಒಟ್ಟು ಅದು ಏನೇನು ಏನೇನು ಹಾಕಿರ್ತಾವೆಲ್ಲ ಅದ್ರೊಳಗೆ ಹೆಂಗೆ ಹೋಳಿಗೆಯಾಗ ಕಡಲೆ ಬೆಳೆ ಅದ ಬೆಲ್ಲ ಅದ ಏನ್ರಿ ಹೋಳಿಗೆ ಎಷ್ಟು ಮಸ್ತ್ ಆಗಿದ್ದು ನಿನ್ನೆ ನ ಕಶ್ಚಿಜ್ಜಾಯತೆ ಜೀವ ಸಂಭವಾಸ್ಯನ ವಿದ್ಯತೆ ಇವನ್ ಹುಟ್ಟುವ ಸಾಧ್ಯತೆಯೂ ಇಲ್ಲ ಇವನಿಗೆ ನೀವು ವಿಚಾರ ಮಾಡ್ರಿ ನೀವು ಹುಟ್ಟ್ಯಾನ ಅಂದ ಎಲ್ಲಿಂದ ಹುಟ್ಟ್ಯಾನ ಯಾರಿಂದ ಹುಟ್ಟ್ಯಾನ ಕಸ್ತ್ವಂ ಕೋಹಂ ಕುತ ಆಯಾತಃ ತತ್ವಂ ಚಿಂತೆಯ ತದಿಯ ಭ್ರಾತ ಇವೆಲ್ಲ ಬೇಡ ಪ್ರಶ್ನೆ ಬಿಟ್ಬಿಡು ಇದ್ದದ್ದು ಹುಟ್ಟೋದು ಇಲ್ಲದ್ದು ಹುಟ್ಟೋದು ಈ ಎರಡು ಕುತ್ರ ಕೊಟ್ಬಿಡ್ರಿ ನಾವು ಹುಟ್ಟಿನ ಬಗ್ಗೆ ಮಾತಾಡ್ತೀವಿ ಇದ್ದದ್ದು ಹುಟ್ಟೋದ ಇದ್ದದ್ದು ಹುಟ್ಟೋ ಅವಶ್ಯಕತೆ ಇಲ್ಲ ಸಂಭವ ಇಲ್ಲದ್ದು ಹುಟ್ಟದು ಇಲ್ಲದಿಲ್ಲೇ ಇಲ್ಲ ಹುಟ್ಟೋದು ಹುಟ್ಟಬೇಕೆಂದ್ರೆ ಅದನ್ನು ಹುಟ್ಟಾಗೇ ಇಲ್ಲ ಜನ್ಮಾಗೇ ಇಲ್ಲ ಸಂಭವ ಹಾಸ್ಯನ ಸಾಧ್ಯತೆನೇ ಇಲ್ಲ ಏತದ್ ಉತ್ತಮಂ ಸತ್ಯಂ ಇದೇ ಅಂತಿಮ ಸತ್ಯ ಏನದು ಸತ್ಯ ಎತ್ರ ಕಿಂಚಿತ್ ನ ಜಾಯತೆ ಯಾವುದು ಹುಟ್ಟೇ ಇಲ್ಲ ಇದೆ ಸತ್ಯ ಉತ್ತಮ ಸತ್ಯ ವ್ಯವಹಾರ ಸತ್ಯ ವಿಷಯ ಜೀವಾನಾಂ ಜನ್ಮ ಮರಣಾದಿ ಸ್ಮರಣಾದಿಹಿ ಸ್ವಪ್ನಾದಿ ಜೀವವತ್ ಇತಿ ಉಕ್ತಂ ಸ್ವಪ್ನದಲ್ಲಿಯ ಜೀವರಾಶಿಗಳ ಜನ್ಮ ಮರಣಾದಿಗಳು ಹೇಗೋ ಹಾಗೆ ವ್ಯಾವಹಾರಿಕವಾಗಿ ನಾವೇನು ಜೀವ ಜೀವ ಅಂತೀವಿ ಈ ಜೀವನ ಹುಟ್ಟು ಕೂಡ ಸ್ವಪ್ನದ ಹುಟ್ಟು ಮತ್ತು ಸಾವಿನಂತೆಯೇ ಕ್ಲೀನ್ ಇದೆ ಸ್ವಪ್ನಾದಿ ಜೀವವತ ಸ್ವಪ್ನದಲ್ಲಿಯ ಜೀವರಾಶಿಗಳಂತೆ ಜನ್ಮ ಮರಣಾದಿ ಅವುಗಳ ಜನ್ಮ ಅವುಗಳ ಮರಣ ಹೇಗೋ ಹಾಗೆ ವ್ಯವಹಾರ ಸತ್ಯ ವಿಷಯ ಜೀವಾನ ವ್ಯಾವಹಾರಿಕವಾಗಿ ಜೀವರುಗಳನ್ನು ನಾವೇನು ಪ್ರಯೋಗಿಸ್ತೀವಿ ಇವನ್ ಜರ್ ಬರ್ತಡೆ ಇವನು ಇಷ್ಟು ವರ್ಷ ಆಯಿತು ಇವನ ಆಯುಷ್ಯ ಇಷ್ಟಾಯಿತು ಇವನು ವೃದ್ಧನಾದ ಇತ್ಯಾದಿಗಳನ್ನು ನಾವೇನು ಉಪಯೋಗಿಸ್ತೀವಿ ಇವೆಷ್ಟೂ ಕೂಡ ಸ್ವಪ್ನದಂತೆಯೇ ಬರ್ಕೊಂಡ್ರಿ ಉತ್ತಮಂ ತು ಪರಮಾರ್ಥ ಸತ್ಯಂ ನ ಕಶ್ಚಿತ್ ಜಾಯತೆ ಜೀವ ಇತಿ ಉಕ್ತಾರ್ಥಂ ಅನ್ಯತ ಈ ಮುಂಚಿತವಾಗಿ ನಾವು ಈ ಅರ್ಥವನ್ನು ಬರುವಂತಹ ವಿಚಾರವನ್ನು ಹೇಳಿದ್ದೀವಿ ಇದಷ್ಟು ಏನಪ್ಪ ಅಂತಂದರೆ ಇವೆಲ್ಲವೂ ಕೂಡ ಇಲ್ಲವೇ ಇಲ್ಲ ಉತ್ತಮಂ ಟು ಪರಮಾರ್ಥ ಸತ್ಯಂ. ಪಾರಮಾರ್ಥಿಕ ಸತ್ಯದಲ್ಲಿ ಇವು ಯಾವೂ ಇಲ್ಲ, ವ್ಯಾವಹಾರಿಕ ಸತ್ಯದಲ್ಲಿ ಇದೆ. ಇರಲಿ ಬಿಡು, ಅದು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ. ನಾನು ಅದೇ ಹೇಳೋದು ನಿಮಗೆ. ಏನು ಅಂದರೆ, ಆ ಸಾಧನೆ ಮಾಡೇವಿ, ಈ ಸಾಧನೆ ಮಾಡೇವಿ, ನನಗೆ 5 ಮಕ್ಕಳವ, ನನಗೆ 6 ಮಕ್ಕಳವ, ನನಗೆ ಅಪಾರ್ಟ್ಮೆಂಟ್ ಅದ, ನನಗೆ ಬಿಲ್ಡಿಂಗ್ ಅದ, ನನಗೆ ಆ ಹೊಲ ಅದ, ಈ ಗದ್ದೆ ಅದ, ಈ ತೋಟ ಅದ, ಏನು ಅಂದ್ಕೊಂಡೀವಿ. ಏನು ನೀವು ಮಾಡಿದ್ರಷ್ಟೇ, ಮಾಡಿದ್ರಷ್ಟೇ, ಅವು ಇದ್ರೂ ಅಷ್ಟೇ, ಇದ್ದಿದ್ರಷ್ಟೇ, ಅವು ಯಾವೂ ಇಲ್ಲವೇ ಇಲ್ಲ. ಪ್ರಾರಂಭಕ್ಕೆ ಹೇಳಿದ್ರೆ ನೀವು ಆ ಲೇಜಿ ಬಾಂಬ್ ಆಗಿಬಿಡ್ತಾನ, ಅದಕ್ಕೆ ಏನು ಹೇಳಲಿಕ್ಕೆ ಹೋಗೋದು. ಈ ಅಂತಿಮ ಸತ್ಯ ನೋಡ್ರಿ, ಅವ್ರು ಹೇಳ್ತಾ ಇದ್ದಿದ್ದು ಈಗ ಉತ್ತಮಂ ಸತ್ಯ. ಇದನ್ನು ಮೀರಿ ಇನ್ನೊಂದು ಏನು ಸತ್ಯ ಇಲ್ಲ. ಇನ್ನು ಇದರ ಗರ್ಭದಲ್ಲಿ ಸಾಮಾಜಿಕ ನ್ಯಾಯ, ರಾಷ್ಟ್ರೀಯ ವೇದಿಕೆ, ಸತ್ಯನ ಅವನ ಮೊದಲೇ ಹೇಳಿಬಿಟ್ರೆ ಆಮೇಲೆ ಜೈ ವಿವೇಕಾನಂದ ಅಂತ ಯಾರೂ ಹೇಳೋದೇ ಇಲ್ಲ. ಯಾಕೆ ಹೇಳೋಂಗಿಲ್ಲ ಹೇಳು, ಏನದ ಅವು ಯಾವ ಹುಟ್ಟೋದಿಲ್ಲ, ಅವು ಸಾಯೋದಿಲ್ಲ, ಅವು ಇದ್ರು ಒಂದೇ ಇದ್ದಿದ್ರು ಒಂದೇ. ಹಾಗಾಗಬಾರ್ದು ಅಂತೇಳಿ ಕೊನೆಗೆ PhD ಲೆವೆಲ್ ನಾವು ಹೇಳ್ತಾರೆ, ಇದು ಉತ್ತಮಂ ಸತ್ಯಂ ಕಿಂಚಿತ್ ನ ಜಾಯತೆ, ಯಾವುದೊಂದು ಹುಟ್ಟೇ ಇಲ್ಲ, ಇದೇ ಅಂತಿಮ ಸತ್ಯ. ಹುಟ್ಟು ಇದು ವ್ಯಾವಹಾರಿಕ ಸತ್ಯವೇ ವಿನಃ ಪಾರಮಾರ್ಥಿಕವಾಗಿ ಇದಕ್ಕೆ ಯಾವ ಸತ್ಯತೂ ಇಲ್ಲ. ಚಿತ್ತಸ್ಪಂದಿತಮೇ ವೇದಂ ಗ್ರಾಹ್ಯ ಗ್ರಾಹಕವದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ ಚಿತ್ತಸ್ಪಂದಿತಮೇ ವೇದಂ ಗ್ರಾಹ್ಯ ಗ್ರಾಹಕವದ್ವಯಂ ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ ತೇನ ಕೀರ್ತಿತಂ. ಅದ್ವೈತವು ಸತ್ಯವೋ ದ್ವೈತವು ಸತ್ಯವೋ, ಎರಡು ಸತ್ಯ ಅಲ್ಲ ಯಾವ ಮಾತು. ಗ್ರಾಹ್ಯ ಗ್ರಾಹಕ ಇದಂ ದ್ವಯಂ ಚಿತ್ತಸ್ಪಂದಿತಮೇವ. ಚಿತ್ತದ ಸ್ಪಂದನೆ ಗ್ರಾಹ್ಯ ಗ್ರಾಹಕವತ್, ಗ್ರಾಹ್ಯ ಗ್ರಾಹಕ ಗ್ರಹಿಸಲ್ಪಟ್ಟದ್ದು ಗ್ರಹಿಸುವವನು, ಗ್ರಾಹ್ಯ ಗ್ರಹಿಸುವವನು, ಗ್ರಾಹಕ ಗ್ರಾಹಕ ಗ್ರಹಿಸುವವನು, ಗ್ರಾಹ್ಯ ಗ್ರಹಿಸಲ್ಪಟ್ಟದ್ದು. ಏನಿವು ಉದಾಹರಣೆಗೆ, ಈಗ ಕೊಳ್ಳಿ ಇದೆ, ಕೊಳ್ಳಿ ಉರಿಯುವ ಕೊಳ್ಳಿ, ಆನೆಯೂ ಇದೆ, ಕೊಳ್ಳಿನೂ ಇದೆ, ವರ್ತುಳನೂ ಇದೆ. ಓಕೆ, ಈಸಿ. ಕೊಳ್ಳೆನೂ ಇದೆ, ವರ್ತುಳನೂ ಇದೆ, ಎರಡವನೂ ಇಲ್ಲ. ಕೊಳ್ಳೆ ಇದೆ, ವರ್ತುಳ ಇದೆ. ಕೊಳ್ಳೆ ಗ್ರಾಹ್ಯ, ವರ್ತುಳ ಗ್ರಾಹಕ, ಕೊಳ್ಳೆ ಗ್ರಾಹಕ, ವರ್ತುಳ ಗ್ರಾಹ್ಯ, ಹೌದು. ಈ ಗ್ರಾಹ್ಯ ಗ್ರಾಹಕ ಭೇದ ಇದು ನಾವು ಸತ್ಯ ಅಂತ ನಾವು ಸ್ವೀಕಾರ ಮಾಡಿಬಿಟ್ಟೇವೆ. ಆದರೆ ವಿಚಾರ ಮಾಡಿ ನೋಡಿ, ಬರೀ ಸ್ಪಂದನ ಅಷ್ಟೇ ಅದು. ಆ ವರ್ತುಳ ಏನಿದೆ, ಆ ಕೊಳ್ಳಿಯ ಸ್ಪಂದನ ಅಷ್ಟೇ. ವಾಸ್ತವಿಕವಾಗಿ ವರ್ತುಳ ಅನ್ನೋದನ್ನು ಸ್ವತಂತ್ರವಾದ ಅಲ್ಲಿ ಯಾವ ಪದಾರ್ಥವೂ ಇದಿಲ್ಲ. ಅದರ ಕ್ಷಣ ಕ್ಷಣದ ಇಂಚು ಇಂಚಿನ ಇರುವಿಕೆಯಲ್ಲಿ ಇರೋದು ವರ್ತುಳದ ಒಂದು ಭಾಗ ಅಲ್ಲ, ಕೊಳ್ಳಷ್ಟೇ ವರ್ತುಳದ ಒಂದು ಭಾಗದ ಏನು ಘಟದ ಒಂದು ಭಾಗವೂ ಇದೆ. ಕಂಠದಲ್ಲಿ ಘಟದ ಒಂದು ಭಾಗ ಇದೆ, ಇಲ್ಲ ಮಣ್ಣು. ಹೊಟ್ಟೆ ಒಂದು ಭಾಗ ಇದೆ, ಇಲ್ಲ ಮಣ್ಣು. ಕಠ ಒಂದು ತಳ ಒಂದು ಭಾಗ ಇದೆ, ಇಲ್ಲ ಮಣ್ಣು. ಆ ಮಣ್ಣಿನಲ್ಲಿ ಮೇಲಿನ ಮಣ್ಣು ಕೆಳಗಿನ ಮಣ್ಣು ಅಂತ ಯಾವ ಭೇದ ಇರುವುದಿಲ್ಲ. ಹಾಗೆಯೇ ಚೇತನ ಒಂದು ಮಾತ್ರ ಸತ್ಯ, ಇನ್ನು ಏನಿದೆಯೋ ಅದಷ್ಟು ದ್ವೈತ. ಆ ದ್ವೈತವಷ್ಟು ಅದು ಬರೀ ತೋರಿ ಅಡಗುವಂಥದ್ದಷ್ಟು, ಇನ್ನು ಪಾರಮಾರ್ಥಿಕ ಸತ್ಯತ ಅದಕ್ಕೆ ಇಲ್ಲ. ಪರಮಾರ್ಥೇನ ಚಿತ್ತಸ್ಪಂದಿತಮೇವ ಇದಂ ಗ್ರಾಹ್ಯ ಗ್ರಾಹಕವತ ದ್ವಯಂ, ಇದಂ ದ್ವಯಂ ಗ್ರಾಹ್ಯ ಗ್ರಾಹಕವತ ಚಿತ್ತಸ್ಪಂದಿತಮೇವ. ಇನ್ನು ಚಿತ್ತ ಆದರೂ ಇದೆಯೋ ಇಲ್ಲೋ, ಚಿತ್ತ ನಿರ್ವಿಷಯಂ. ಚಿತ್ತ ಅದರಲ್ಲಿ ವಿಷಯ ಇಲ್ಲ. ಏನ್ರಿ ಅರ್ಥ ಆಗ್ಲಿಲ್ವಾ? ಹೋಳಿಗೆ ವಿಷಯ ಸಹಿತವೋ ನಿರ್ವಿಷಯವೋ? ಹಾ, ಯಾಕೆ ಅಲ್ಲೊಂದು ವಿಷಯ ಇದೆ, ಏನು ಸ್ವೀಟ್. ಆದ್ರೆ ಇವತ್ತು ಯಾಕಿನ ಹೋಳಿಗೆ ಮಾಡಿದ್ರು? ನಿರ್ವಿಷಯ. ಹೋಳಿಗೆ ಯಾಕೆ ಮಾಡಿದ್ರು? ಅದಕ್ಕೆ ಕಾರಣ ಇಲ್ಲ. ಹೋಳಿಗೆ ಅದು ನಿರ್ವಿಷಯ ಅಲ್ಲ, ವಿಷಯ ಇದೆ ಅದ್ರೊಳಗೆ. ಹೇಳು, ಆತ್ಮನಲ್ಲಿ ಏನು ವಿಷಯ ಇದೆ? ನಿರ್ವಿಷಯ. ಚಿತ್ತಂ ನಿರ್ವಿಷಯಂ ನಿತ್ಯಂ ಅಸಂಗಂ, ಪ್ರತಿ ಕ್ಷಣವೂ ಕೂಡ ಯಾವ ಸಂಘವನ್ನು ಹೊಂದಿಲ್ಲ. ತೇನ ಕೀರ್ತಿತಂ, ಈ ಪ್ರಕಾರವಾಗಿ ಎಲ್ಲರಿಂದಲೂ, ಎಲ್ಲ ಜ್ಞಾನಿಗಳಿಂದಲೂ ಕೂಡ ಇದು ಹೇಳಲ್ಪಟ್ಟಿದೆ. ಕೀರ್ತಿತಂ ಹೇಳಲ್ಪಟ್ಟಿದೆ. ಸರ್ವಂ ಗ್ರಾಹ್ಯ ಗ್ರಾಹಕವತ್ ಚಿತ್ತ ಸ್ಪಂದಿತಮೇವ ದ್ವಯಂ, ಅರಿಯಲ್ಪಡತಕ್ಕದ್ದು ಮತ್ತು ಅರಿಯುವುದು, ವರ್ತುಳ ಮತ್ತು ಕೊಳ್ಳೆ. ಏನಪ್ಪ ಚಿತ್ತ ಸ್ಪಂದಿತಮೇವ, ಆ ಕೊಳ್ಳಿಯ ಅಲುಗಾಟ ಹೇಗೋ ಹಾಗೆ ಚೈತನ್ಯದ ಅಲುಗಾಟ. ಚೈತನ್ಯ ಅಲುಗಾಡ, ಚೈತನ್ಯ ಅಲುಗಾಡ್ತದೆ ಇಲ್ಲೋ. ನೀವು ಅಂದಿ ಹಂಗಾರೆ ಕೂಟಸ್ಥಂತ ಯಾಕೆ ಕರೆದ್ರಿ ಅಂತ ಕರೀತಾರೆ. ಇಲ್ಲ ಇಲ್ಲ, ಚೈತನ್ಯ ಅಲುಗಾಡ್ದಿಲ್ಲ ಅಂತ ಹಂಗೆ ವರ್ತುಳ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಚೈತನ್ಯ ಅಲುಗಾಡ್ತದೋ ಇಲ್ಲೋ ಅಂತ ಕೇಳಿದರೆ, ಅಲುಗಾಡ್ತದೆ ಅಂತ ಹೇಳಿದ್ದೆ ಆದರೆ ಏನಾಗ್ತದೆ, ನೀವು ಕೂಟಸ್ಥ ಅಂತ ಯಾಕೆ ಕರೆದ್ರಿ ಅದಕ್ಕೆ ಅಂತ. ಇಲ್ಲ ಅದು ಅಲುಗಾಡೋದಿಲ್ಲ ಅಂತ ಆಗಿದ್ದೆ ಆದರೆ, ಹಾಗಾದ್ರೆ ವರ್ತುಳ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಈ ಮಧ್ಯೆ ನಮಗೆ ಪರಿಹಾರ ಒಂದೇ ಒಂದು, ಕೊಳ್ಳಿ ಅಲುಗಾಡುವುದಿಲ್ಲ ಅನ್ನುವ ಅಜ್ಞಾನ, ಅಜ್ಞಾನದಿಂದ ಈ ಪ್ರಕಾರವಾದ ವರ್ತುಳ ಆರೋಪಿತ. ಆರೋಪಿತವು ಇದು ಆಭಾಸ ಮಾತ್ರ, ಅಲ್ಲಿ ಯಾವುದೂ ಸತ್ಯ ಇಲ್ಲ. ಅಂದಮೇಲೆ ಅದು ಬಂದೇ ಇಲ್ಲ, ಬಂದಿಲ್ಲ ಅಂದಮೇಲೆ ಅದು ಹೊಯ್ದಾಡೇ ಇಲ್ಲ. ಹೊಯ್ದಾಡೆ ಅಂದರೆ ಹೇಗಿದೆಯೋ ಹಾಗೆ, ಚೈತನ್ಯ ಹೇಗಿದೆಯೋ ಹಾಗೆ. ಸೂರ್ಯನ ಉರಿತಾನೋ ಇಲ್ಲೋ ಅಂತ ಕೇಳಿದ್ರೆ ಏನು ಹೇಳಬೇಕೀಗ? ಉರಿತಾನೆ ಅಂದರೆ ಸೂರ್ಯ ಹಾಗಾದ್ರೆ ಕರ್ಮ ಮಾಡ್ತಾನೆ ಅಂತ ಆಗ್ತದೆ. ಉರಿಯೋದಿಲ್ಲ ಅಂತಂದರೆ ಹಾಗಾದ್ರೆ ಬೆಳಕಿಲ್ಲ ಕತ್ಲಿಲ್ಲ ಅಂತ ಆಗ್ತದೆ, ಎಲ್ಲ ಕತ್ಲಿನ ಅಂತ ಆಗ್ತದೆ, ಭಾಳ ಕಷ್ಟ. ಮತ್ತು ಉರಿದಂತೆ ಆಕಾಶ ನೀಲಿ ಆಗಿದೆಯೋ ಇಲ್ಲೋ? ಆದಂತೆ. ಹಾಂ, ಚೈತನ್ಯ ಹೊಯ್ದಾಡಿದೆಯೋ ಇಲ್ಲೋ? ಥ್ಯಾಂಕ್ ಯು, ಅಷ್ಟೇ ಇಲ್ಲ, ಹೊಯ್ದಾಡಿದಂತೆ. ಇವೆಲ್ಲ ಆರೋಪಿತ ಸತ್ಯಗಳು, ಅಜ್ಞಾನದಿಂದಾಗಿ, ಅವಿವೇಕದಿಂದಾಗಿ, ವಿಚಾರದ ಕೊರತೆಯಿಂದಾಗಿ, ತಿಳುವಳಿಕೆಯ ಕೊರತೆಯಿಂದಾಗಿ ಈ ಪ್ರಕಾರವಾಗಿ ಹಾಂ ಇವಷ್ಟೂ ಕಲ್ಪಿತವಾಗಿವೆ. ಹೇಗೆ ಇವಷ್ಟು ಅಂದ್ರೆ ಯಾವುವು? ಗ್ರಾಹ್ಯ ಗ್ರಾಹಕ. ಈ ಗ್ರಾಹ್ಯ ಗ್ರಾಹಕ ಅನ್ನುವಂತಹ ಏನು ದ್ವಯಂ ದ್ವೈತ ಇದೆ, ಇದು ಚಿತ್ತ ಸ್ಪಂದಿತಮೇವ. ಇದು ಬರೀ ಚಿತ್ತದ ಸ್ಪಂದನೆ. ಚಿತ್ತ ಅಂದರೆ ಅರಿವು, ಆತ್ಮ, ಚೈತನ್ಯ, ಅದರ ಸ್ಪಂದನೆ ಮಾತ್ರ. ಚಿತ್ತಂ ಪರಮಾರ್ಥತಃ ಆತ್ಮೈವ ಇತಿ ನಿರ್ವಿಷಯಂ. ಪಾರಮಾರ್ಥಿಕವಾಗಿ ನೋಡಿದ್ದಾದರೆ ಚಿತ್ತ ಅನ್ನುವಂಥದ್ದೇನದು? ಆತ್ಮ ಇವ, ಕೇವಲ ಆತ್ಮ. ನಾಮರೂಪ ಸಹಿತವಾದದ್ದರಲ್ಲಿ ಸತ್ಯ ಬುದ್ಧಿ ನಮ್ಮಲ್ಲಿ ಇರುವವರೆಗೂ ಚಿತ್ತ ಅಂತಃಕರಣ ಇದೆ ಅಂತ ಅರ್ಥ. ನಾಮರೂಪ ಸಹಿತವಾಗಿ ನಾವು ಚಿತ್ತದ ಇರುವಿಕೆಯನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ನಾಮರೂಪ ಇದು ಮಿಥ್ಯಾ, ಇದು ತೋರಿಕೆ, ಇದು ಅನಿಸಿಕೆ, ಇದು ಭ್ರಾಂತಿ, ಇದು ಆರೋಪಿತ ಅನ್ನುವಂತಹ ಮನನ ಮಾಡಿದಾಗ ಹಾಗರ ಚಿತ್ತ ಎಲ್ಲಿದೆ? ಇದು ಆರೋಪಿತ ತಾನೇ? ಆರೋಪಿತ ಹಾವು ಎಲ್ಲಿದೆ? ಹಾಗೆ ಆರೋಪಿತವಾದಂತಹ ಇವಷ್ಟೂ ಭಾವಗಳು ಚಿತ್ತದಲ್ಲಿ ಆ ನಾಮರೂಪಗಳು ಆರೋಪಿತವಾದಂಥ ನಾಮರೂಪಗಳು, ಆ ನಾಮರೂಪಗಳು ಆರೋಪಿತ ಅಂದ ಮೇಲೆ ಚಿತ್ತ ಎಲ್ಲಿದೆ? ಅಲ್ಲಿ ಮೊದಲು ಚಿತ್ತ ಇತ್ತು. ಯಾಕಿತ್ತು ಅಂದರೆ ಇವು ಆರೋಪಿತ ಅಂತ ಗೊತ್ತಿದ್ದಿಲ್ಲ, ಇವು ಸತ್ಯ ಅಂತ ಗೊತ್ತಿತ್ತು. ಅಜ್ಞಾನದಿಂದಾಗಿ ಉಳಿತು. ಎಷ್ಟು ಸ್ವಚ್ಛದ ನೋಡ್ರಿ, ಏನು ಕನ್ಫ್ಯೂಷನ್ ಇಲ್ಲ. ಚಿತ್ತಂ ಪರಮಾರ್ಥತಃ ಆತ್ಮ ಏವ, ಮತ್ತೇನು ನಿರ್ವಿಷಯಂ. ಅಂತಃಕರಣದಲ್ಲಿ ವಿಷಯ ಇದ್ದೀತು, ವೃತ್ತಿಗಳ ಪ್ರವಾಹ. ಚಿತ್ತದಲ್ಲಿ ಏನೂ ಇಲ್ಲ, ಅರ್ಥಾತ್ ಚೈತನ್ಯದಲ್ಲಿ ಯಾವ ವಿಷಯವೂ ಇಲ್ಲ. ಅರಿವೆನ್ನುವ ಒಂದು ವಿಷಯವಲ್ಲವೇ ಆತ್ಮನ ವಿಷಯ ಅರಿವು. ಯಾವುದು ಯಾವುದರ ವಿಷಯವಾಗಿದೆಯೋ ಅದನ್ನು ಗುರುತಿಸಲಿಕ್ಕೆ ಪ್ರಮಾಣ ಬೇಕು. ಯಾವುದು ಯಾವುದರ ವಿಷಯವಾಗಿದೆಯೋ ಆ ವಿಷಯವನ್ನು ಗುರುತಿಸಲಿಕ್ಕೆ ಪ್ರಮಾಣ ಬೇಕು. ಈಗ ಅರಿವು ಆತ್ಮನ ವಿಷಯ ಅಂತ ಹೇಳಿದ್ದಾದರೆ ಅದನ್ನು ಗುರುತಿಸಲಿಕ್ಕೆ ಪ್ರಮಾಣ ಇನ್ನೊಂದು ಅರಿವು. ಅರಿವು ನಂಬರ್ ಒನ್. ಈಗ ಅರಿವು ನಂಬರ್ ಟೂದಿಂದ ಅರಿವು ನಂಬರ್ ಒನ್ನನ್ನು ಅರಿಬೇಕು. ಅರಿವು ನಂಬರ್ ಟೂ ಎಲ್ಲಿಂದದೆ? ಅರಿವು ನಂಬರ್ ತ್ರೀದಿಂದ ಅರಿಬೇಕು. ನೀವು ಅರ್ತ್ಕೋತ್ ಕೂತ್ಕೋ ಹಂಗೆ ಇಲ್ಲ. ಯಾಕಿಲ್ಲ ಅಂತಂದರೆ ಆತ್ಮನಲ್ಲಿ ವಿಷಯವೇ ಇಲ್ಲ. ಅದಕ್ಕೆ ನೀವು ಅಭ್ಯಾಸ ಮಾಡಿದ್ದು ಅವರ್ಣ, ನಿಶಬ್ದ, ಯಥೋ ವಾಚೋ ನಿವರ್ತಂತೆ, ಮನಸಾ ಸಹ ಅಪ್ರಾಪ್ಯ, ಇವೆಲ್ಲ ಏನು ತೋರಿಸ್ತವೆ? ಆತ್ಮನಲ್ಲಿ ಯಾವ ವಿಷಯಗಳು ಇಲ್ಲ ಹೇಳ್ರಿ. ಯಾವ ವಿಷಯ ತರ್ತೀರಿ? ತಸ್ಮಾತ್ ಏನಾಯ್ತು? ತೇನ ನಿರ್ವಿಷಯತ್ವೇನ ನಿತ್ಯಂ ಅಸಂಗಂ ಕೀರ್ತಿತಂ. ಜ್ಞಾನಿಗಳು ಈ ರೀತಿ ಸ್ತುತಿ ಮಾಡ್ತಾರೆ. ಏನಂತ ಸ್ತುತಿ ಮಾಡ್ತಾರೆ? ಈ ಶಾಶ್ವತವಾದ ಸತ್ಯ ಯಾವುದು ಆತ್ಮ ಇದೆಯೋ ಇದು ನಿರ್ವಿಷಯತ್ವ ಮತ್ತು ನಿತ್ಯವಾಗಿದೆ ಮತ್ತು ಅಸಂಗವಾಗಿದೆ, ಸಂಗರಹಿತವಾಗಿದೆ. ಸಂಘಗಳ ಮಧ್ಯದಲ್ಲಿ ಸಂಗರಹಿತವಾಗಿದೆ. ಬಜಗೊಂದು ಶ್ಲೋಕ ನೀವೇ ನೋಡ್ತೀರಿ. ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತಿ ಆನಂದತಿ ಇತ್ಯರ್ಥ. ಕನ್ನಡದಲ್ಲಿ ನಂದೋದು ಅಂದ್ರೆ ಆರೋದು ಅಂತ. ಯಾ ದೀಪ ನಂದಿಸ್ಪ ಅಂತ ಹೇಳ್ತಾರ, ನಂದತಿ ಆರೋತು ನಂದತಿ ಆರೋತು ಆನಂದತಿ. ನಂದ ಅಂದ್ರೆ ಆನಂದ, ಆನಂದತಿ ಆನಂದತಿ ಆನಂದತ್ತೇವ ಸದಾ ಆನಂದ. ಅದಕ್ಕೆ ಅಸಂಗ. ಇನ್ನೊಂದು ಯಾವ್ದು ಇದೆ ಹೇಳೋದು, ಅಸಂಗೋಹಂ ಅಸಂಗೋಹಂ ಅಸಂಗೋಹಂ ಪುನಃ ಪುನಃ ಸಚ್ಚಿದಾನಂದ ಸ್ವರೂಪೋಹಂ. ಏನಿದು ನಿಧಿಧ್ಯಾಸನ ಶ್ಲೋಕ? ಗುಡ್. ಅಸಂಗ ಅಸಂಗ ಹಿ ಅಯಂ ಪುರುಷ ಇತಿ ಶ್ರುತಿ. ಸ ವಿಷಯಸ್ಯ ಹಿ ವಿಷಯೇ ಸಂಗ ನಿರ್ವಿಷಯತ್ವಾತ್ ಚಿತ್ತಂ ಅಸಂಗಂ ಇತ್ಯರ್ಥ. ವಿಷಯ ಸಹಿತವಾಗಿದ್ದಾಗ ಇನ್ನೊಂದು ವಿಷಯದಲ್ಲಿ ಸಂಗವಾದೀತು. ಅರ್ಥ ಮಾಡಿಕೊಳ್ಳ್ರಿ, ವಿಷಯ ಸಹಿತವಾಗಿದ್ದಾಗ ಇನ್ನೊಂದು ವಿಷಯದಲ್ಲಿ ಸಂಗವಾದೀತು. ವಿಷಯವೇ ಇಲ್ಲದೆ ಹೋದಲ್ಲಿ ಚಿತ್ತವು ಯಾವುದರ ಜೊತೆ ಸಂಗ ಮಾಡೀತು? ನಿಸ್ಸಂಗಂ ನಿರ್ವಿಷಯತ್ವಾತ್ ಚಿತ್ತಂ ಅಸಂಗಂ. ಈ ಕೇವಲ ಚೈತನ್ಯಕ್ಕೆ ಯಾವ ಸಂಗವೂ ಇಲ್ಲ. ಪೀಠಿಕೆ ಇದೆ, ನಾನು ನಿರ್ವಿಷಯತ್ವೇನ ಚೇತ ಅಸಂಗತ್ವಂ ಚಿತ್ತಸ್ಯ ನ ನಿಸ್ಸಂಗತ ಭವತಿ. ನಿರ್ವಿಷಯತ್ವೇನ ಚೇತ ನಾನು ನಾನು ಇವ ಒಂದು ವೇಳೆ ಚೈತನ್ಯವು ನಿರ್ವಿಷಯ ಅಂತ ಆಗಿದ್ದಾದರೆ, ನಿರ್ವಿಷಯ ಅಂದ್ರೆ ಚೈತನ್ಯದಲ್ಲಿ ಯಾವ ವಿಷಯವೂ ಇಲ್ಲ ಅಂತ ಅರ್ಥ. ಆದ್ದರಿಂದ ನೀವೇನು ಹೇಳ್ತೀರಿ, ಅಸಂಗಂ. ನಾವು ಹೇಳ್ತೀವಿ ನಿರ್ವಿಷಯ ಅಂದಷ್ಟಕ್ಕೇ ಚೈತನ್ಯವು ಅಸಂಗ ಆಗುವುದಿಲ್ಲ ಅಂತ. ಅಬ್ಜೆಕ್ಷನ್ ಅಂದ್ರೇನು, ನಿರ್ವಿಷಯ ಆದ್ದರಿಂದ ಅಸಂಗ ಹೇಗೆ? ಚೈತನ್ಯ ಆತ್ಮ ನಿರ್ವಿಷಯ ಆದ್ದರಿಂದ ಅಸಂಗ ಅಂತ ಹೇಳಿದ್ರೆ ಹೇಗೆ? ನಾವು ಹೇಳ್ತೀವಿ ಚೈತನ್ಯಕ್ಕೆ ಸಂಘ ಇದೆ, ನಿರ್ವಿಷಯ ಅಂತ ಹೇಗೆ ಹೇಳ್ತೀರಾ? ಅವ್ರು ಹೇಳ್ತಾರೆ ಯಸ್ಮಾತ್ ಶಾಸ್ತ್ರಂ ಶಿಷ್ಯಶ್ಚ ಇತ್ಯೇವಮಾದೇಹಿ ವಿಷಯಸ್ಯ ವಿದ್ಯಮಾನತ್ವಾತ್. ಅಮಹಂತಾನೆ, ಅಲ್ಲ ನೀವು ಹೆಂಗೆ ಹೇಳ್ತೀರಿ ನೀವು ಇದನ್ನು ನಿರ್ವಿಷಯ ಆದ್ದರಿಂದ ಅಸಂಗ? ಈಗ ಗುರುಗಳು ಉಪದೇಶ ಕೊಡ್ತಾ ಇದ್ದಾರೋ ಇಲ್ಲೋ ಯಾವ ವಿಷಯದಲ್ಲಿ? ಆತ್ಮವಿಚಾರದಲ್ಲಿ. ಆತ್ಮವಿಚಾರದಲ್ಲಿ ಗುರುಗಳು ಉಪದೇಶ ಕೊಡೋದು ಗುರುಗಳಿಗೆ ವಿಷಯ ಹೌದಲ್ಲೋ? ಶಿಷ್ಯ ಕೂತ್ಕೊಂಡು ಕೇಳ್ತಾ ಇದ್ದಾನಲ್ಲೋ, ಶಿಷ್ಯನಿಗೆ ಒಂದು ವಿಷಯ ಹೌದಲ್ಲೋ? ಮತ್ತು ನಿರ್ವಿಷಯ ಅಂತ ಹೆಂಗೆ ಹೇಳ್ತೀರಿ? ಆತ್ಮ ನಿರ್ವಿಷಯ ಹೆಂಗೆ ನಿರ್ವಿಷಯ? ಆತ್ಮ ಏವ ವಿಷಯ ಬ್ರಹ್ಮಸೂತ್ರ ಪದೈಶ್ಚೈವ. ಆತ್ಮ ಉಪನಿಷತ್ ಆತ್ಮ ಏವ ವಿಷಯ. ಅಟ್ಲೀಸ್ಟ್ ತಿಂಗಳಿಗೆ 10-12 ದಿವಸ ಮಲಗುಂದಿಗೆ ಯಾಕೆ ಬರ್ತೀವಿ? ಆತ್ಮ ಇವ ವಿಷಯ, ಶಿಷ್ಯರಿಗೂ ಆತ್ಮ, ಗುರುವಿಗೂ ಆತ್ಮ, ಕೇಂದ್ರದಲ್ಲಿಯೂ ಆತ್ಮ, ಮಠದಲ್ಲಿಯೂ ಆತ್ಮ, ಎಲ್ಲ ಕಡೆಗೂ ಆತ್ಮ. ಆದ್ದರಿಂದ ಆತ್ಮೀಯ ವಿಷಯ ನಿರ್ವಿಷಯ ಅಂತ ಹೇಳ್ತಾರೆ. ಬಾರಿ ಚಂದಿದೆ. ನೈಷ ದೋಷ ಹೇಳ್ತಾರೆ, ನೈಷ ದೋಷ ಅಕಸ್ಮಾತ್. ನಾ ಹೇಳಿದ್ದೇನು ತಪ್ಪಿಲ್ಲ, ನಾವು ತಪ್ಪು ಹೇಳೋದೇ ಇಲ್ಲ, ಯಾವಾಗಲೂ ಕರೆಕ್ಟಾಗೇ ಹೇಳ್ತೀವಿ. ನೀನೇ ತಪ್ಪು ತಪ್ಪು ಮಾತಾಡೋದು ಯಾವಾಗಲೂ. ನೈಷ ದೋಷ, ನಾವೇನು ತಪ್ಪು ಹೇಳಿಲ್ಲ, ನಾವು ನಿನಗೆ ತಿಳಿಸ್ಕೊಡ್ತೀವಿ. ಯಾಕಪ್ಪ ಅಂತಂದರೆ ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿ ಸಂವೃತ್ಯ ಸ್ಯಾತ್ ನಾಸ್ತಿ ಪರಮಾರ್ಥತಃ. ಯೋಸ್ತಿ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಸ್ತ್ಯಸೌ ಪರತಂತ್ರಾಭಿ ಸಂವೃತ್ಯ ಸ್ಯಾತ್ ನಾಸ್ತಿ ಪರಮಾರ್ಥತಃ. ಅಜ್ಞಾನದಿಂದಾಗಿ ಇವೆಲ್ಲ ಇವೆಪ ವಿನಃ ಪಾರಮಾರ್ಥಿಕವಾಗಿ ಅವು ಇಲ್ಲ. ಆದ್ದರಿಂದ ಆತ್ಮ ನಿರ್ವಿಷಯ. ಓಕೆ, ಓಂ ತತ್ಸತ್. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ.